ಎಚ್ಎಂ ತೋಟಯ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಎ ಸುದರ್ಶನ. ಹರಿಹರ ತಾಲೂಕು ಕೆಎನ್ ಹಳ್ಳಿಯ ತೋಟಯ್ಯ ನಮ್ ಜೊತೆಗಿದ್ದಾರೆ. ನಮಸ್ಕಾರ ತೋಟಯ್ಯ ಅವರಿಗೆ. ನಮಸ್ಕಾರ ಸರ್. ಏನು ವೃತ್ತಿ ಮಾಡ್ತೀರಿ? ನಮ್ಮ ವೃತ್ತಿ ತೆಂಗಿನಕಾಯಿ ಇಳಿಸೋದು, ಮರ ಹತ್ತಿ ತೆಂಗಿನಕಾಯಿ ಇಳಿಸೋದು. ಈಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ. ಮಿಷಿನ್ ಬಂದಿದೆ ಅಂದ್ರೆ ಕೇರಳ ಸಿಸ್ಟಮ್. ಮಿಷಿನ್ ಅಂದ್ರೆ ಅದು ನಾವು ಕಾಲಲ್ಲಿ ಹಾಕೊಂಡು ವರ್ಕ್ ಮಾಡ್ತಾ ಹೋಗೋದು. ನಿಮ್ದು ಹೆಂಗೆ ಕ್ರಮ? ಕ್ರಮ ಅಂತಂದ್ರೆ 5,000 ರೂಪಾಯಿ ಒಂದು ಮಿಷಿನ್. ಈಗ ನ್ಯೂ ಮಾಡೆಲ್ ಬಂದಿದೆ ಸ್ಟೀಲ್ ಮಿಷಿನ್. ಮೊದಲೆಲ್ಲ ಕಬ್ಬಿಣದ್ದು ಮಾಡಿಕೊಡ್ತಿದ್ರು, ಅದು ಪದೇ ಪದೇ ರಿಪೇರಿ ಬರೋದು. ಈಗೆಲ್ಲ ಅದನ್ನ ಬಿಟ್ಟು ನಾವು ಈಗ ಸ್ಟೀಲಿಂದ ತರಿಸ್ತಾ ಇದೀವಿ. ಕೇರಳ ಸಿಸ್ಟಮ್ ಭಟ್ಕಳ. ಒಂದು 25 ಜನ ನಮ್ದೊಂದು ಟೀಮ್ ಇದೆ. ಅದು ಸುಮಾರು ಈಗ ಒಂದು ಎಷ್ಟು ಒಂದು 20 ವರ್ಷ ಆಗಿರ್ಬೋದು. 25 ವರ್ಷ ಟೀಮ್. ಏನ್ ಟೀಮ್ ಅದು? ಬ್ಯಾಚ್. ಅದು ಯಾವ ಕಡೆ ಫೋನ್ ಮಾಡ್ತಾರೋ ಆ ಕಡೆ ನಾವು ಕಳಿಸ್ತಾ ಇರ್ತೇವೆ. ನಾನು ಹೋಗ್ತಾ ಇರ್ತಾನೆ, ಆಮೇಲೆ ಕಳಿಸ್ತಾ ಇರ್ತಾನೆ ಎಲ್ಲ ಜನ. ಎಷ್ಟು ಒಂದು ದಿನಕ್ಕೆ ಏನೆಲ್ಲ ಕಡಿಮೆ ಅಂದ್ರು ಒಂದು 10-15 ಜನ, ಮತ್ತೊಂದಿನ 20 ಜನ, ಮತ್ತೊಂದಿನ 25 ಜನ. ಒಂದು ದೊಡ್ಡ ತೋಟ ಇತ್ತು ಅಂತಂದ್ರೆ ಒಂದು ಒಂದೂವರೆ ಸಾವಿರ ಗಿಡ ಇತ್ತು ಅಂತಂದ್ರೆ ಒಂದು 25-30 ಜನ ವರೆಗೆ ಹೋಗ್ತಾ ಇರ್ತಾರೆ. ನೀವೇನ ಅದಕ್ಕೆ ಟೀಮ್ ಲೀಡರ್? ಹೆಂಗೆ? ಹೌದು ಹೌದು. ಅಂದ್ರೆ ಒಂದ್ ಲೆಕ್ಕಕ್ಕೆ ಮೇಸ್ತ್ರಿ ಅನ್ಬೋದ? ಹೌದು. ತಪ್ಪಿಲ್ಲ, ಅವರೇ ನನ್ ಮಾಡಿರ ಅವ್ರು ಮೇಸ್ತ್ರಿ ಮಾಡಿರ ಅವರು. ನನಗೆ ಫೋನ್ ಕರೆನ್ಸಿಗೆ ಕಾಲ್ ಮಾಡಕ್ಕೆ ಒಂದು ದಿನಕ್ಕೆ ಒಂದು ಗಿಡ ಕೊಡ್ತಾ. ಒಂದು ಗಿಡ ಅಂದ್ರೆ ಒಂದು 20 ರೂಪಾಯಿ ರೇಟ್ ಇದ್ರೆ ಒಂದು ಗಿಡ ಒಂದು 20 ರೂಪಾಯಿ, ಒಬ್ಬ ಮನುಷ್ಯ ಒಂದು 20 ರೂಪಾಯಿ ಕೊಡ್ತಾರೆ. ಅದು ನಮ್ಮ ಮೇಂಟೆನೆನ್ಸ್ಗೆ, ಪೆಟ್ರೋಲ್ ಖರ್ಚಿಗೆ, ದುಡ್ಡು ಇಸ್ಕೊಂಬರಕ್ಕ, ಆಮೇಲೆ ಅವ್ರಿಗೆ ಕೊಡಕ್ಕ, ಆಮೇಲೆ ಅವ್ರಿಗೆ ತೋಟದವ್ರಿಗೆ ಫೋನ್ ಮಾಡಕ್ಕ, ಇವ್ರಿಗೆ ಊಟ ತಗೊಂಬರ್ರಿ, ತಿಂಡಿ ತಗೊಂಬರ್ರಿ, ಮೇಂಟೆನೆನ್ಸ್ಗೆ ಅದು ನನಗೆ ಸರಿ. ತೆಂಗಲ್ಲಿ ಎರಡು ತರ ಇರುತ್ತೆ. ಒಂದು ಕಮ್ಮಿ ಗಿಡ್ಡ ಇರತಕ್ಕಂತ ತಳಿಗಳನ್ನು ಹಾಕಿರೋದನ್ನ ನೋಡ್ತೇವೆ, ಅದು ಕೈ ಅವರೇ ಕಿತ್ಕೊಂಡ್ಬಿಡ್ತಾರೆ. ಇನ್ ಕೆಲವು ತೆಂಗುಗಳು ಎತ್ತರ ಬೆಳೀತಾವೆ. ನೀವು ಒಂದ್ ತೆಂಗಿನ ಮರದಲ್ಲಿ ಕಣ್ಣು ಅಳತೆನಲ್ಲಿ ಇಷ್ಟೇ ಕಾಯಿದೆ ಅಂತ ಹೆಂಗೆ ಹೇಳ್ತೀರಿ? ಅದು ನಮ್ಮ ಒಂದು ಮೆಥಡ್ ಪ್ರಕಾರ. ಈಗ ರೈತರು ಬಾರಪ್ಪ ಕಾಯಿ ಬಂದದ ಒಂಥರ, ನಾನು ಹೋಗಿ ಅದು ನೋಡ್ತಾನೆ. ಅವ್ರು ಹೇಳೋ ಪ್ರಕಾರಕ್ಕ ನಾನು ಕಾಯಿ ಕೆಡವಲ್ಲ. ಅವ್ರು ಏನ್ ಹೇಳ್ತಾರ, ಕಾಯಿ ಬಂದವ ಬಾರಪ್ಪ ಅಂತಾರ. ಯಾಕಂದ್ರೆ ಒಂದು ಗೊನೆ ಒಂದು 20-30 ಒಂದು 15-20 ಕಾಯಿ ಬಂದಿರ್ತೈತಿ ಒಂದು ತಿಂಗಳಿಗೆ. ನಾನು ಹೇಳ್ತಾನೆ ಅವ್ರಿಗೆ, 2-2.5 ತಿಂಗಳಿಗೆ ಕಾಯಿ ಇಳಿಸ್ರಿ, 2 ಗೊನೆ ಬರ್ತೈತಿ. ಅಲ್ಲಿಗೆ ಒಂದು ಮರಕ್ಕೆ ಕನಿಷ್ಠ ಅಂದ್ರೆ ಒಂದು 30-40 ಕಾಯಿ ಬರ್ತೈತಿ. ಅವಾಗ ಅವ್ರಿಗೆ ಲಾಸ್ ಆಗಲ್ಲ, ಒಳ್ಳೆ ಕಾಯಿ ಕ್ವಾಂಟಿಟಿ ಕಾಯಿ ಸಿಗ್ತೈತಿ. ಆಮೇಲೆ ಎಳೆಗಾಯಿ ಸಿಗಲ್ಲ, ಒಳ್ಳೆ ಅವ್ರಿಗೆ ಒಣ ಕಾಯಿ ಸಿಗ್ತೈತಿ, ಲಾಸ್ ಆಗಲ್ಲ. ಅದ್ ಹೆಂಗೆ? ಒಣಕಾಯಿ ಹಸಿ ಕಾಯಿ ಬಲ್ತಿಲ್ಲ, ಇದು ನಿಮ್ಮ ಅನುಭವ ಹೇಗದು ಅಂತ? ನಾನು ಮರ ಹತ್ತಿ ಅದನ್ನ ಈ ತರ ಹಿಂಗ ನೋಡ್ತಾನೆ. ಹಿಚುಕ್ತೀರಿ? ಇಲ್ಲ, ಹಿಚುಕಲ್ಲ. ಹಿಂಗ ಅಂದ್ರೆ ಪಟ್ ಪಟ್ ಅಂತ ಹೊಡಿತೀರಿ? ಬಂತು ಅಂತಂದ್ರೆ ಶಬ್ದ ಬರುತ್ತೆ, ಬರ್ಲಿಲ್ಲ ಅಂದ್ರ ಶಬ್ದ ಬರಲ್ಲ. ಅದು ಇನ್ನು ಬಲ್ತಿಲ್ಲ ಅಂತ ಲೆಕ್ಕ. ಅದು ಇನ್ನು ಅದು ಯೂಜಿಗೆ ಬರಲ್ಲ, ಅದು ಕಾಯಿ ಎಳೆ ಕಾಯಿ. ಅದು ಶಬ್ದ ಬಂತ ಅಂತಂದ್ರೆ ಒಣ ಕಾಯಿ. ತೆಂಗಿಗೆ ಭಾರಿ ರೇಟ್ ಅಲ್ವಾ ಈಗ? ತೆಂಗಿಗೆ ರೇಟು ಬಂದಿದೆ. ಐಟಮ್ ಜಾಸ್ತಿ ಅದರಲ್ಲಿ ಫ್ಯಾಕ್ಟ್ರಿಗಳು ಅದು ಇದು ಐಟಮ್ ಜಾಸ್ತಿ ತಯಾರು ಮಾಡ್ತಾ ಇದಾರೆ. ಈಗ ಕನಿಷ್ಠ ಅಂದ್ರೆ ಒಂದು ಕಾಯಿಗೆ 18-20 ರೂಪಾಯಿ ಇದೆ, ಒಳ್ಳೆ ರೇಟು ರೈತರಿಗೆ. ಆಮೇಲೆ ಅಷ್ಟೇ ಕಷ್ಟ ಐತೆ ಅವ್ರಿಗೆ ರೈತರಿಗೆ. ಆಮೇಲೆ ಈಗ ರೋಗ ಬಂದತಿ, ನುಸಿ ರೋಗ ಬೇರೆ, ಆಮೇಲೆ ಬಿಳಿ ನೋಣ ರೋಗಸ್ಸು, ಅದಕ್ಕೆ ಒಂದು ಎರಡಲ್ಲ ಬಹಳ ರೋಗ ಬಂದತಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತದ ಪಾಪ. ನಿಮಗ್ ಗೊತ್ತಾಗತ್ತ ಇಂಥ ರೋಗ ಬಡದಿದೆ ಇದಕ್ಕೆ? ಹೌದೌದು. ಅದು ಅದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ನಮಗೆ. ಟ್ರೈನಿಂಗ್ ಅದು ಎಲ್ಲಿದೆ ಅಲ್ಲಿ ಹೋಗ್ತಾ ಇರ್ತಾನೆ, ಕ್ಯಾಂಪ್ ಮಾಡಿಸ್ತಾನೆ, ಔಷಧಿ ಹೊಡಿಸ್ತಾನೆ ಮರಗಳಿಗೆ, ಔಷಧಿ ಹೊಡಿಸ್ತಾನೆ. ನಿಮ್ಮನ್ನೇನ್ ತೆಂಗಿನ ಸ್ಪೆಷಲಿಸ್ಟ್ ಅನ್ಬೋದ? ತಪ್ಪೇನಿಲ್ಲ, ನಿಮ್ಮ ಎಲ್ಲ ಅವ್ರ ಆಶೀರ್ವಾದ. ಟ್ರೈನರ್ಗೆ ಕರೆದಿದ್ದಾರೆ ನನ್ನ, ನನಗೆ ಅದು ಇವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಹೋಗಕ್ ಆಗ್ತಾ ಇಲ್ಲ. ಒಂದು ದಿನಕ್ಕೆ ಎಷ್ಟು ಮರದ ಹತ್ತಿ ಒಬ್ಬ ವ್ಯಕ್ತಿ ಕೆಡಬಹುದು? ಒಬ್ಬ ವ್ಯಕ್ತಿ ಈಗ ನನ್ನ ಜೊತೆ ಬರ್ತಾ ಇರೋದು ಅಂದ್ರೆ ಒಂದು 20 ವರ್ಷ ಆಗಿದೆ. ಒಂದು 8-10 ಜನ ಇವರು ನಮ್ಮ ಇವರು ಒಂದು 20 ವರ್ಷ ಆಯ್ತು. ಹಂಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು 20 ವರ್ಷ ಬರಕತ್ತಿ ಒಂದು 10 ಜನ ಇದಾರೆ ಅವರು. ಈಗ ಒಂದು ಸುಮಾರು 3-4-5 ವರ್ಷ ಹಂಗ ಹೊಳಬ್ರು ಹೋಗ್ತಾ ಇರ್ತಾರೆ, ಹೊಸೊಬ್ರು ಬರ್ತಾ ಇರ್ತಾರೆ ನಮ್ಮ ಟೀಮಲ್ಲಿ. ಅವ್ರಿಗೆ ಸಾಕಾಯ್ತು ಬಿಡ್ತಾರೆ.

ನಮ್ಮಪ್ಪ ಆಸ್ತಿ ಇದೆ, ತೋಟ ಇದೆ ನಮ್ದು. ಎಷ್ಟೆಕರೆ ಇದೆ? ಅರ ಎಕರೆ ತೋಟ ಇದೆ. ನೀವು ತೋಟ ಮಾಡಿಸ್ತಾ ಇದ್ದೀರ ಈಗ? ಏನೇನ್ ಬೆಳೀತಿದ್ರಿ ನೀವು? ತೆಂಗು ಮಧ್ಯದಲ್ಲಿ ಈಗ ಒಂದ್ 3 ವರ್ಷ ಆಯ್ತು ಅಡಿಕೆ ಆಗಿದ್ದೀವಿ, ಒಳ್ಳೆ ಚೆನ್ನಾಗಿದೆ ಫಸಲು. ನಮ್ಮ ತಂದೆಯರು ಇರೋವರೆಗೆ ನಾವು ಅದರ ಸುದ್ದಿ ಇದಕ್ಕೆ ಹೋಗಲ್ಲ. ಎಷ್ಟ್ ಜನ ಅಣ್ಣ ತಮ್ಮಂದ್ರಿ ನೀವು? 3 ಜನ ನಾವು. ಅಂದ್ರೆ ಒಬ್ಬೊಬ್ರಿಗೆ 2-2 ಎಕರೆ ಬರುತ್ತೆ. ಅದನ್ನ ಬರ್ಲಿ, ಅದು ಬಂದಾಗ ಆಮೇಲೆ ಬರುತ್ತೆ. ನಮ್ ತಂದೆ ಆಸ್ತಿ ನಮ್ಗೆ ಅಲ್ಲ ಬರೋದು. ತೋಟನವರು ಬೆಳಗ್ಗೆ ಎಷ್ಟ್ ಗಂಟೆಗೆ ಹೇಳ್ತೀರಿ? ಎಷ್ಟ್ ಗಂಟೆ? 4 ಗಂಟೆಗೆ ಹೇಳ್ತೇನೆ ಸರ್. ನಾನು 25 ಜನ ನಾನು ಕೆಲ್ಸಕ್ಕೆ ಕಳ್ಸ್ಬೇಕು. ಅವ್ರಿಗೆಲ್ಲ ಸಾಯಂಕಾಲನ ಹೇಳಿರ್ತಾನೆ ಸರ್, ಇಂಥ ತೋಟಕ್ಕೆ ಹೋಗ್ರಿ, ಇಂಥ ಊರಿಗೆ ಹೋಗ್ರಿ ಅಂತ ಹೇಳಿರ್ತಾನೆ. ಮತ್ತೆ ಬೆಳಗ್ಗೆನ ನಾನು 4 ಗಂಟೆಗೆ ಎದ್ದು ಮತ್ತೆ ಅವ್ರನ್ನ ಎಬ್ಬಿಸ್ಬೇಕು, ಮಲಿಕೊಂಡಿರ್ತಾರ. ಆಮೇಲೆ ಅವ್ರಿಗೆಲ್ಲ ತಿಂಡಿ ತಿಂಡಿ ಇದೆ ಇದೆ ಹೋಟೆಲ್ನಲ್ಲಿ ತಿಂಡಿ ತಿಂತಾರೆ, ಇಂತಿಂಥ ಕಡೆ ಹೋಗ್ರಪ್ಪ ಅಂತ ಕಳಿಸಿ. ಆಮೇಲೆ ಮತ್ತೆ ನನ್ನ ಕೆಲಸ ಕಾಯಿ ಕೊಡಿಸೋದು, ಕಾಯಿ ತುಂಬಿಸೋದು, ಮೇಂಟೆನೆನ್ಸ್ ಮಾಡ್ದಾಗ. 25 ಜನಕ್ಕೆ ನೀವು ಬೆಳಗಾಗೆ ತಿಂಡಿನೂ ನೀವೇ ಕೊಡಿಸ್ಬೇಕು? ಇಲ್ಲ, ಅವ್ರ ದುಡ್ಡು ಇರುತ್ತೆ. ಮತ್ತೆ ದುಡ್ಡು ಇಲ್ದಾಗ ಮತ್ತೆ ನಾವೇ ಅವ್ರಿಗೆ ಹೇಳಿ ತಿನ್ಸಿ ಕಳಿಸ್ಬೇಕು. ಆಮೇಲೆ ನಾನು ಮತ್ತೆ ಸಾಯಂಕಾಲ ಅವ್ರಿಗೆ ಕೊಡ್ಬೇಕು ಹೋಟೆಲ್ ಅವರಿಗೆ. ಒಂದು ಮರ ಎಷ್ಟು ಕಾಯಿ ಬಿಡುತ್ತೆ ಸಾಮಾನ್ಯ? ಒಂದು ಮರ ಕ್ಲೀನ್ ಅಲ್ಲಿ ಅದು ಕ್ಲೀನ್ ಆಗಿ ನೀರು ಗೊಬ್ಬರ ಯಾವುದೇ ರೋಗ ಇಲ್ಲ ಅಂತಂದ್ರೆ, ಒಳ್ಳೆ ತಳಿ ಇತ್ತು ಅಂತಂದ್ರೆ, ಒಂದು 50-60 ಕಾಯಿ ಸಿಗುತ್ತೆ 2 ತಿಂಗಳಿಗೆ. ನೀವು 2 ತಿಂಗಳಿಗೆ ಅದನ್ನ ಕೆಡುತ್ತೀರಾ ಅಂತ ಇಟ್ಕೊಳ್ಳಿ. ಒಂದು ಮರ ಗೊನೆ ಇಳಿಸೋದಾದ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ ನೋಡ್ರಿ? ನಾನು ರೈತ, ನಾನೊಬ್ಬ ರೈತ. ಹೌದ್ರ? ಗಿಡ ಒಂದು 10-15 ಅಡಿ ಇತ್ತಂತಂದ್ರೆ ಅದಕ್ಕೆ ಕಡಿಮೆ ರೇಟ್ ಮಾಡ್ತದೆ, ಒಂದು 15 ರೂಪಾಯಿ 20 ರೂಪಾಯಿ. ಆಮೇಲೆ ಅದಕ್ಕೂ ಎತ್ತರ ಇತ್ತು, ಇನ್ನೂ 5 ಅಡಿ ಎತ್ತರ ಇತ್ತಪ್ಪ ಅಂತಂದ್ರೆ 25 ರೂಪಾಯಿ. ಅಲ್ಲ ಅಗ್ದಿ ನಮ್ದು ನಮ್ಮ ಟೀಮ್ ಹೇಳ್ಬೇಕಂತಂದ್ರೆ, ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಬ್ಯಾಚ್ ಇದೆ. ಅತೀ ಕಡಿಮೆ ಅಂದ್ರೆ ನಮ್ದೇ ರೇಟ್ ಮರತದ ಅತೀ ಕಡಿಮೆ 2-3 ರೂಪಾಯಿ. ಅವ್ರಿಗಂತೂ 2-3 ರೂಪಾಯಿ ನಂದು ಕಡಿಮೆ. ನಮ್ಮ ಹುಡುಗರಿಗೆ ಹೇಳಿ ಕಳ್ಸಿರ್ತಾನೆ, ರೋಗ ಬಿದ್ದಿದೆ, ಕಾಯಿ ಕಡಿಮೆ ಇದೆ, ರೈತರು ಕಷ್ಟದಾಗಿದ್ದಾರೆ, ಮಾಡ್ಬೇರಿಯಪ್ಪ ಕೆಲಸ ಮಾಡ್ಬೇರಿ. ನೀವು ಇನ್ನೊಬ್ರು ಹಂಗ ಅಷ್ಟು ಇಷ್ಟು ಅವ್ರಿಗೆ ಕೇಳಕ್ ಹೋಗ್ಬೇಡ್ರಿ, ರೈತರು ಸಂಕಷ್ಟದಾಗದಾರ ಅಂತ ಹೇಳ್ತಿರ್ತಾನೆ. ಆ ಪ್ರಕಾರ ನಮ್ಮ ಹುಡುಗರು ಮಾಡ್ಬಿಡ್ತಾರೆ. ಎಲ್ಲ ಹೆಚ್ಚಿದ್ಯಾ ಹೋಗೋಣ, ನಮ್ದು ತಾಪತ್ರೆ ಆಗಿತ್ತು. ಇಲ್ಲ, ಆ ತರ ಕೇಳ್ದಲ್ಲ, ಅವ್ರು ಹೇಳ್ದಲ್ಲ, ಆ ತರ ಅನ್ನೋದೇ ಅಲ್ಲ. ಸುಮ್ ಮಾಡ್ಬಿಡ್ತಾರೆ. ಅದ್ರ ಗೊತ್ತಾಗತ್ತೆ, ಒಂದು ತೋಟದಲ್ಲಿ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಗಿಡ ಇರಲ್ಲ. 20 ಗಿಡ ದೊಡ್ಡವಿದ್ರೆ ಒಂದು 20 ಗಿಡ, ಅದರಲ್ಲಿ ಇನ್ನು 5-8 ಅಡಿ ಇನ್ನು ಕೆಳಗೆ ಇರ್ತಾವ, ಹಿಂದ ಮುಂದೆ ಹಿಂದ ಮುಂದೆ ಇರ್ತಾವ. ಅದು ಅವಾಗ ಮೇಂಟೆನೆನ್ಸ್ ಆಗತ್ತೆ. ಕಾಯಿ ಕೊಡ್ತಾರ ಬರೀ ದುಡ್ಡು ಒಂದೇನ? 2 ಕಾಯಿ ಕೊಡ್ತಾರೆ ಸರ್ ಅವ್ರಿಗೆ, ಒಬ್ಬರಿಗೆ. ಆಮೇಲೆ 4 ಕಾಯಿ ಮಾತ್ರ ತಗೋಂಗಿಲ್ಲ, ಅದು ಉಚಿತ ಅವ್ರಿಗೆ ಊಟ ಮಾಡಕ್ಕೆ. ಅವ್ರಿಗೆ 2 ಕಾಯಿ, ಒಬ್ಬ ಮನುಷ್ಯನಿಗೆ 2 ಕಾಯಿ ಅಂದ್ರೆ 2 ಕಾಯಿ ಒಂದು ಮರಕ್ಕೆ 15-20 ರೂಪಾಯಿ. ಎಷ್ಟು ನಿಮಿಷ ಹಿಡಿಯತ್ತೆ ಕೆಡವೋದಕ್ಕೆ? ಒಂದು ಮರ ಕಾಯಿ ಇಳಿಸ್ಬೇಕಂತ ಒಳ್ಳೆ ಈಜಿ. ಈಗ ಅವಾಗ ಬರೀ ಕೈಯಿಂದ ಹತ್ತಿದ್ರು, ಈಗ ಕೇರಳ ಸಿಸ್ಟಮ್ ಭಟ್ಕಳ ಕಂಪ್ನಿ ಇದೆ, ಅದು ಈಜಿ ಇದೆ. ಅಂದ್ರೆ ಮಂಡಿನೂ ಬರುತ್ತೆ ಒಂದು 8 ನಿಮಿಷ ಒಂದು ಮರ ಹತ್ತಕ್ಕೆ. ಬಹಳ ಅಂದ್ರೆ 8 ನಿಮಿಷ, ಬಹಳ ಫಾಸ್ಟ್ ಅದನಪ್ಪ ಅಂದ್ರೆ 5 ನಿಮಿಷದಾಗ ಹತ್ತಿ ಕೆಳಕ್ ಹಾಕಿದ್ವಿ, 5 ನಿಮಿಷ ಕೆಳಗಿರುತ್ತೆ. ಈ ಮೇಲ್ಗಡೆ ಯಾವ್ದಾರ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದಾಗ ಒಂಥರ ತಲೆ ಸುತ್ತದಂಗ ಆಗತ್ತೆ. ಹಿಂಗೆ ನೀವು ಮರ ಹತ್ತಿರಲ್ಲ, ಮರ ಹತ್ತಿ ಕೆಳಗಡೆ ನೋಡಿದಾಗ ನಿಮಗೆ ಆ ತರ ಅನ್ಸತ್ತ ಅಥವಾ ಮುಂಚೆ ಅನ್ನಿಸ್ತಿತ್ತ? ಇಲ್ಲ ಇಲ್ಲ, ಫಸ್ಟ್ ಟೈಮ್. ನಾನೊಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಹಿಂಗೆ ನಾನು ಸುಮಾರು ಈಗ ಒಂದು 18 ವರ್ಷ ನಾನು ಕಲಿತು. ಮೊದಲ ಟ್ಯಾಕ್ರಿ ಹೊಡಿತಿದ್ದೆ, ಜಮೀನು ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇದೇ ನಮ್ಮ ತೋಟಕ್ಕೆ, ನಮ್ಮ ಸ್ವಂತ ತೋಟಕ್ಕೆ ಒಬ್ಬ ಅವನಿಗೆ ನನಗಂತೂ ಮುಂಚಿತವಾಗಿ ಮಿಷಿನ್ ತಂದಿದ್ದ ಮರ ತದ. ಅವಾಗ ಅದು ಒಂದು 10 ರೂಪಾಯಿ ಕೆಡುವಂತ ಮರ, ಒಂದು ಮರಕ್ಕೆ 10 ರೂಪಾಯಿ ರೇಟು. ಅವಾಗಲೇ ಅವನು 20 ರೂಪಾಯಿ ಕೇಳ್ದ. ನಾನು ಕಾಯರ್ಸಕ್ ಹೋಗಿದ್ದೆ, ನಾನೇನು ಕಲ್ತಿದ್ದಿಲ್ಲ ಅವಾಗ. ಹಿಂಗೆ ಕೇಳ್ಬಿಟ್ನಲ್ಲಪ್ಪ ಅಂತಂದು ನನಗೆ ಹಿಂಗ ಶಿವಮೊಗ್ಗ ನನಗೆ ಒಬ್ಬ ದಿವಾಕರ್ ಗುಪ್ತ ಅಂತ ಅವರು ಮೇನ್ ಡೀಲರ್, ಅವರು ನಂಬರ್ ಸಿಕ್ತವ್ರದ್ದು. ಸರ್ ಹಿಂಗ ನನಗೆ ಮಿಷಿನ್ ಬೇಕು ಅಂತ, ತೋಟಯ್ಯ ತಗೊಂಡು ಹೋಗ್ಬೇಕು ಅಂದ್ರೆ 3,500 ರೂಪಾಯಿ ಇರೋದು ನನಗೆ 2,500 ರೂಪಾಯಿ ಕೊಟ್ರು. ಅವಾಗ ನನ್ನ ಹತ್ರ ದುಡ್ಡಿಲ್ಲ, ಅದೊಂದು ಹೇಳ್ತಾ ಇದ್ದೆ, ಅದೊಂದು ದುರಂತ. ಹಿಂಗೆ ಕುಂತಿದ್ದೆ, ಏನ್ ಮಾಡ್ಬೇಕಪ್ಪ, 30 ರೂಪಾಯಿ ಕೂಲಿ ಏನ್ ಮಾಡೋಕ್, ಸಾಲ ಬೇರೆ ಆಗಿದೆ, ಹೆಂಗ್ ಮಾಡೋ. ಒಬ್ಬ ನಿಮ್ಮಂತ ಒಬ್ಬ ನಮ್ಗೆ ಆತ್ಮೀಯ ಬಂದ್ರು ಇಲ್ಲೇ, ಗಂಟ್ಯಾರ ಹಾಲಪ್ಪ ಅಂತಂದ್ರು. ಅಳಿಯ ಅಂತಂದ್ರು, ಅವ್ರು ಅಳಿಯ ನಾನು 2,500 ರೂಪಾಯಿ ಕೊಡ್ತೇನೆ, ಬಸ್ ಚಾರ್ಜ್ ಕೊಡ್ತಾನೆ, ಹೋಗಿ ತಗೊಂಬಂದ್ ಬಿಡು ಅಂದ್ರು. ಬೆಳಗ್ಗೆ 100 ರೂಪಾಯಿ ಕೊಟ್ರು, ಬೆಳಗ್ಗೆ ನಾಗ ಬಸ್ ಹತ್ಕೊಂಡು ಹೋದೆ ಶಿವಮೊಗ್ಗ ಹೋದೆ, ತಗೊಂಬಂದೆ. ಅವರು ಮತ್ತೆ ತಿರ್ಗ ರೂಪಾಯಿ ಕೇಳಿಲ್ಲ ನಾನು. ಅವರು ಒಂದು 5-6 ವರ್ಷಕ್ಕೆ ಅವರು ದುಡ್ಡು

ಈಗಲಿದ್ದರೆ ನಾವು ಅದು ಹೋಗೋದು ಅದು ಹೋಗೋದು ಹೋಗುತ್ತೆ, ಅದು ಹೋಗೋದಕ್ಕಂತ ಮುಂಚೆ ಇದು ಬರ್ತಾ ಇರೋ ಇದು ಈ ತರ ಅಡಿಕೆ ನಮಗೆ ಬೇಡ, ಅದು ಬೇಕು ಅವ್ರಿಗೆ ಬೇಕಾದ್ರೆ ಬೇಕಾಗಲಿ, ನಮಗೆ ಮುಂದಿನ ದಿನದಾಗ ತೆಂಗು ಉಳಿಬೇಕು, ಅದು ಊಟಕ್ಕೂ ಒಳ್ಳೆ ತೆಂಗು ಒಳ್ಳೆ ಎಲ್ಲ ಇದಕ್ಕೂ ಒಳ್ಳೇದು ತೆಂಗು ಅಂತ, ಅದು ಉಳ್ಕೊಂಡು ಹೋಗ್ಲಿ ಅಂತ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಬಹಳ ಜನ ಮಾಡ್ತಾರೆ, ನೀವು ಏನಾರ ಇಲ್ಲಿ ಗಾಣ ತರದ ಮಿಷಿನ್ ಇದೆ ಊಟ ಮಾಡ್ತಾ ಇಲ್ಲ ಎಲ್ಲರು ಆ ಕಡೆ ಎಲ್ಲ ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಊಟ ಮಾಡ್ತಾರೆ, ನಮ್ಮ ಕಡೆ ಸ್ವಲ್ಪ ಅಡಿತಾಗದು ಸ್ವಲ್ಪ ಕಷ್ಟ. ಅವ್ರಿಗಿನ್ನು ಈಗ ಈಗೀಗ ಅವರಿಗೆ ಸ್ವಲ್ಪ ಈಗ ಕೊರೋನಾ ಬಂತಲ್ಲ ಅವಾಗಿನ ಸ್ವಲ್ಪ ಈಗ ಅವರಿಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ತಿನ್ನಬೇಕು ಅನ್ನೋದು ಒಂದು ಈಗ ಮನವರಿಕೆ ಆಗ್ತಾ ಐತಿ, ಕೊಬ್ಬರಿಂದ ಏನಾಗುತ್ತೆ ಅನ್ನೋದು ಅವರಿಗೆ ಸ್ವಲ್ಪ ಇದಾಗುತ್ತೆ. ತೆಂಗಿಗೆ ಕಲ್ಪವೃಕ್ಷ ಅಂತ ಹೇಳ್ತಾರೆ, ಕಲ್ಪವೃಕ್ಷ ಅದೇ ರೀತಿ ಕಲ್ಪವೃಕ್ಷದ ಜೊತೆಗೆ ನೀವಿರೋದ್ರಿಂದ ನಿಮ್ಮ ಜೀವನವೂ ಸಹ ಕಲ್ಪವೃಕ್ಷ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಅದಕ್ಕೆ ದಿನ ಪ್ರತಿದಿನ ತೆಂಗಿನ ಮರಕ್ಕೆ ಫಸ್ಟ್ ಎದ್ದ ತಕ್ಷಣ ನೋಡೋದೇ ಅದು ನಮಸ್ಕಾರ ಮಾಡಿ ಮುಂದಿನ ಕೆಲಸ. ನಮಸ್ಕಾರ ತೋಟಗಾರ. ನಮಸ್ಕಾರ. ಇದುವರೆಗೂ ಕಾಯಿ ಕೀಳುವ ಕಾಯಕ ಈ ಕುರಿತು ಹರಿಹರ ತಾಲೂಕು ಕದರನಾಯಕನಹಳ್ಳಿಯ ಎಚ್ಎಂ ತೋಟಯ್ಯ ಅವರೊಡನೆ ಸಂದರ್ಶನ ಕೇಳಿದಿರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳಿದರೆ ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು, ಇಲ್ಲಿ ಸೆಲ್ಫೋನ್ ರಿಪೇರ್ ಮತ್ತು ಸರ್ವಿಸಿಂಗ್, ಮಲ್ಟಿಫೋನ್ ಸರ್ವಿಸಿಂಗ್ ತರಬೇತಿ 30 ದಿನಗಳ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು ಇದೇ ತಿಂಗಳ 25ರಿಂದ ಪ್ರಾರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, 577216 ಪಿನ್ಕೋಡ್ ಇದು, ಶಿವಮೊಗ್ಗ ತಾಲೂಕು, ಇವರಿಗೆ ತಕ್ಷಣವೇ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ಸಂಖ್ಯೆ 866-00-62683, ಮತ್ತೊಂದು ಸಂಖ್ಯೆ 97 4 3